ಶಾಲೆ ಹುಟ್ಟು ಸಾವು ಎಲ್ಲ ಇಲ್ಲೇ ಮಾತೆ ನಿನ್ನ ಮಡಿಲೆ ಪಾಠ ಶಾಲೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ ಮೂಡಿಬಂತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಸಮಯ 7 ಗಂಟೆ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಕೆಳಗರೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವು, ಪಪ್ಪಾಯ, ಬಾಳೆ ಹಾಗೂ ದಾಳಿಂಬೆ ಬೆಳೆಗಳಿಗೆ ಬಾಧಿಸುವ ಕೀಟಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ಡಾ ಮುರಳಿ ಮೋಹನ್ ಕೆ ಅವರೊಂದಿಗೆ ಸಂದರ್ಶನ, ನಂತರ ಎನ್ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಮಾವು, ಪಪ್ಪಾಯ, ಬಾಳೆ ಹಾಗೂ ದಾಳಿಂಬೆ ಬೆಳೆಗಳಿಗೆ ಬಾಧಿಸುವ ಕೀಟಗಳ ನಿಯಂತ್ರಣ ಕ್ರಮ, ಈ ಕುರಿತು ಡಾ ಮುರಳಿ ಮೋಹನ್ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಮುರಳಿ ಮೋಹನ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರು ಹಲವಾರು ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಈ ಹಣ್ಣಿನ ಬೆಳೆಗಳು ಸಾಕಷ್ಟು ಈ ಕೀಟಗಳ ಒಂದು ತೊಂದರೆಗೆ ಒಳಗಾಗ್ತಾ ಇರ್ತವೆ. ಸರಿ, ಇವುಗಳನ್ನು ಸರಿಯಾದ ಕಾಲದಲ್ಲಿ ಮುಂಚಿತವಾಗಿ ನಿಯಂತ್ರಣ ಮಾಡದೇ ಇದ್ದರೆ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಏಕೆಂದರೆ ಹಣ್ಣಿನ ಬೆಳೆಗಳು ಅಂದರೆ ಸಾಧಾರಣವಾಗಿ ಇವು ಬಹುವಾರ್ಷಿಕ ಬೆಳೆಗಳು. ಖಂಡಿತ. ಒಂದ್ಸರಿ ಕೀಟಗಳು ಅಲ್ಲಿ ನೆಲೆ ಊರಿತು ಅಂದರೆ ಅವನ್ನ ನಿಯಂತ್ರಣ ಮಾಡೋದು ಆನಂತರ ಬಹಳ ಕಷ್ಟವಾಗುತ್ತೆ. ಹೌದು, ಖಂಡಿತ. ಆದ್ದರಿಂದ ತಾವಿವತ್ತು ಕೆಲವೊಂದು ಮುಖ್ಯವಾದ ಹಣ್ಣಿನ ಬೆಳೆಗಳು, ವಿಶೇಷವಾಗಿ ಈ ಮಾವು, ಪಪ್ಪಾಯ, ಬಾಳೆ ಮತ್ತು ಈ ದಾಳಿಂಬೆ, ಈ ಒಂದು ಬೆಳೆಗಳಲ್ಲಿ ಬರುವಂಥ ಮುಖ್ಯವಾದಂಥ ಕೀಟಪೀಡೆಗಳು, ಅವುಗಳ ಹಾನಿಯ ಲಕ್ಷಣಗಳು ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮಾವನ್ನು ತೆಗೆದುಕೊಂಡ್ರೆ ಇದನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಇದಕ್ಕೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಈಗ ಮಾವಿನ ಬೆಳೆಗೆ ಸುಮಾರು 18-20 ಬಗೆಯ ವಿವಿಧ ಕೀಟಗಳು ಹಾನಿಯನ್ನುಂಟು ಮಾಡ್ತವೆ. ಇವು ಮಾವಿನ ವಿವಿಧ ಭಾಗಗಳಲ್ಲಿ, ಅಂದರೆ ಎಲೆ ಇರ್ಬೋದು, ಕಾಂಡ, ಹೂಗೊಂಚಲು, ಹಣ್ಣು, ಹೀಗೆ ಹಲವು ಭಾಗಗಳಲ್ಲಿ ಹಾನಿಯನ್ನುಂಟು ಮಾಡ್ತವೆ. ಆದರೆ ಮಾವು ಬೆಳೆಯುವ ಎಲ್ಲ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಕೀಟಗಳಂತ ಹೇಳಿದರೆ 4. ಅದು ಮೊದಲನೇದಾಗಿ ಮಾವಿನ ಜಿಗಿಹುಳ, ಮಾವಿನ ಕಾಂಡ ಕೊರಕದ ಹುಳ, ಹಣ್ಣಿನ ನೊಣ ಮತ್ತು ಕೆಲವು ಭಾಗದಲ್ಲಿ ವಾಟೆಕರುಕ ಸಹ ಯಥೇಚ್ಛವಾಗಿ ಕಂಡುಬರ್ತದೆ. ಈಗ ಜಿಗಿಹುಳುಗಳು ಅಂದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಮಾವಿನಲ್ಲಿ ಕಂಡುಬರ್ತಾ ಇರ್ತವೆ. ಹೌದು. ಇವುಗಳ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರ? ಹೇಗೆ ಗುರುತಿಸ್ಬೋದು ಇದರಿಂದ ಹಾನಿಯಾಗಿದೆ ಅಂತಂದು ಹೇಳ್ತೀನಿ. ಈಗ ನೀವು ಹೇಳಿದಾಗೆ ಈಗ ಮಾವಿನ ಜಿಗಿಹುಳ ಎಲ್ಲಾ ತಳಿಯ ಒಂದು ಮಾವಿಗೆ ಹಾನಿಯನ್ನುಂಟು ಮಾಡುತ್ತೆ. ಇವು ಸಾಮಾನ್ಯವಾಗಿ ಕಂಡು ಬರುವಂತ ಸಮಯ ಅಂತ ಹೇಳಿದ್ರೆ ನವೆಂಬರ್ ತಿಂಗಳಿಂದ, ಅಂದ್ರೆ ಹೊಸದಾಗಿ ಚಿಗುರು ಬಂದ ನಂತರ ಮತ್ತೆ ಹೂ ಬಿಡುವ ಸಮಯ ಅಥವಾ ಮತ್ತೆ ಪೀಚು ಕಚ್ಚುವಂತ ಸಮಯದಲ್ಲಿ ಹೆಚ್ಚು ಕಾಣ್ತದೆ. ಅಂದ್ರೆ ನವೆಂಬರ್ ಇಂದ ಫೆಬ್ರವರಿ ತಿಂಗಳವರೆಗೂ ಸಹ ಇದರ ಹಾನಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಇವು ಏನಂತ ಹೇಳಿದ್ರೆ ಈಗ ಹಪ್ಸರೆ ಕೀಟ ಮತ್ತೆ ಪ್ರೌಢ ಕೀಟ ಎರಡೂ ಸಹ ಈ ಒಂದು ಹೊಸ ಚಿಗುರು ಅಥವಾ ಎಲೆ ಮತ್ತು ಹೂಗೊಂಚಲಿನಿಂದ ಯಥೇಚ್ಛವಾಗಿ ರಸವನ್ನ ಹೀರ್ತವೆ. ಹೀರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಗಳು ಒಣಗಕ್ಕೆ ಶುರುವಾಗ್ತವೆ ಮತ್ತೆ ಮಡ್ಚಿಕೊಳ್ತವೆ, ತುದಿಯಿಂದ ಒಣಗೋದು ಹೆಚ್ಚಾಗಿ ನಾವು ಕಾಣಬಹುದು ಎಲೆಗಳು. ಅದೇ ರೀತಿ ಈ ಒಂದು ಹೂಗೊಂಚಲು ಸಹ ಅಷ್ಟೇ, ಹೆಚ್ಚಾಗಿ ಹಾನಿಯಾದಾಗ ಹೂ ಗೊಂಚಲ ಬಿದ್ದೋಗುತ್ತೆ, ಕಡಿಮೆ ಹಾನಿಯಾದಾಗ ಅಂತ ಹೇಳಿದ್ರೆ ಹೂ ಉದುರುತ್ತವೆ. ಅದೇ ರೀತಿ ಸಣ್ಣ ಕಾಯಿಗಳು ಅಥವಾ ಪೀಚ್ ಅಂತ ಹೇಳ್ತೀವಿ ಅವು ಸಹ ಉದುರುತ್ತೆ. ಈ ಒಂದು ಕೀಟವನ್ನು ಸಾಮಾನ್ಯವಾಗಿ ರೈತರು ಕೆಲವು ಭಾಗದಲ್ಲಿ ಜೋನಿ ಅಂತ ಕರೀತಾರೆ. ಯಾಕೆಂದ್ರೆ ಅಂಟು ಬೀಳ್ತಾರೆ, ಅಂಟು ಬೀಳೋದ್ರಿಂದ. ಈ ಅಂಟು ಏನಂತ ಹೇಳಿದ್ರೆ ಈಗ ಹೆಚ್ಚಾಗಿ ರಸ ಹೀರಿದಾಗ ಕೀಟ ಅದಕ್ಕೆ ಬೇಕಾದಷ್ಟು ರಸವನ್ನು ಉಪಯೋಗಿಸಿಕೊಂಡು ಉಳಿದ ರಸವನ್ನು ಹೊರ ಹಾಕ್ತದೆ. ಅದನ್ನ ಮಕರಂದ ಅಂತ ಹೇಳಬಹುದು, ಯಾಕಂದ್ರೆ ಸಿಹಿಯಾಗಿರುತ್ತೆ, ಅದು ಜೇನಿನ ಮಕರಂದ ತರ ಅದು ಸಿಹಿಯಾಗಿರುತ್ತೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ನಾವು ಇದಕ್ಕೆ ಹನಿ ಡ್ಯೂ ಅಂತಾನೆ ಹೇಳ್ತೀವಿ. ಈ ಒಂದು ಒಂದು ಮಕರಂದ ಬಿಟ್ಟಾಗ ಅದ್ರ ಮೇಲೆ ಕಪ್ಪು ಬಣ್ಣದ ಶಿಲೀಂಧ್ರ ಸಹ ಬೆಳೆಯುತ್ತದೆ. ಅದನ್ನ ನಾವು ಬೂಸ್ಟ್ ಅಥವಾ ಸೂಟಿ ಮೋಲ್ಡ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಈಗ ಹೆಚ್ಚಾಗಿ ಇದು ಬೂಸ್ಟ್ ಬೆಳೆದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಉಂಟಾಗಿ ಇಳುವರಿಯಿಂದಲೇ ಸಾಕಷ್ಟು ಕುಂಠಿತನ ಕಂಡು ಬರ್ತದೆ. ಇದನ್ನೇನಾದ್ರೂ ನಾವು ಹತೋಟಿ ಕೈಗೊಳ್ಳದೇ ಇದ್ರೆ, ಹತೋಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮಾರು 20-60 ಶೇಕಡ ಉಂಟಾಗುತ್ತೆ ಇಳುವರಿಯಲ್ಲಿ ಕುಂಠಿತ ಕಂಡು ಬರ್ತದೆ, ನಷ್ಟ ಆಗ್ತದೆ ರೈತರಿಗೆ. ನಿಯಂತ್ರಣಕ್ಕೆ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತಾರೆ ನಮ್ಮ ರೈತ ಬಾಂಧವರು? ಹೇಳ್ತೀನಿ. ಈಗ ಒಂದು ಅಂಶ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ರೈತರು ಸಹ ಗಮನಿಸಬಹುದು ಯಾವ ಮರಗಳು ತುಂಬಾ ದಟ್ಟವಾಗಿರ್ತವೋ, ರೆಂಬೆ ಕೊಂಬೆಗಳು ತುಂಬಾ ದಟ್ಟವಾಗಿದ್ದು ಇಲ್ಲಿ ಗಾಳಿ ಆಡೋದಿಲ್ಲ, ಇಲ್ಲಿನ ಸೂರ್ಯನ ಬೆಳಕು ಮತ್ತು ಕಿರಣಗಳು ಕೆಳಗಡೆ ಬೀಳೋದಿಲ್ಲ ಮರಕ್ಕೆ, ಮರದ ಒಳಗಡೆಗೆ, ಅಂತ ಒಂದು ಮರಗಳಲ್ಲಿ ಇದರ ಹಾನಿ ಹೆಚ್ಚಾಗಿರ್ತದೆ. ಯಾಕಂದ್ರೆ ಅಂತ ಒಂದು ವಾತಾವರಣ ಅಲ್ಲಿನ ತೇವಾಂಶ ಹೆಚ್ಚಾದಾಗ ಈ ಒಂದು ಕೀಟಗಳ ವೃದ್ಧಿಗೆ ಅನುಕೂಲ ಆಗ್ತದೆ ಮತ್ತು ಇಂಥ ಒಂದು ವಾತಾವರಣ ಅವು ಸಹ ಇಷ್ಟಪಡ್ತವೆ. ಹಾಗೆ ಮೊದಲನೇದಾಗಿ ಏನ್ ಮಾಡಬೇಕು, ಈಗ ಮಳೆಗಾಲದಲ್ಲಿ ಅಂದ್ರೆ ಹಣ್ಣು ಎಲ್ಲ ನಾವು ಕಟಾವಿನ ನಂತರ ಇದು ಸರಿಯಾದ ಸಮಯ ಅಂತ ಹೇಳ್ಬೋದು. ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ರೀತಿ ದಟ್ಟವಾದ ರೆಂಬೆ ಕೊಂಬೆಗಳನ್ನ ತೆಗಿಬೇಕಾಗತ್ತೆ. ಇದರಲ್ಲಿ ತೆಗಿಯೋದಂತ ಹೇಳಿದ್ರೆ ಅಂದ್ರೆ ನೀವು ಯಾವುದು ಬೆಂಡಾಗಿರೋದು ಅಂತ ಹೇಳ್ತೀವಲ್ಲ, ಬಗ್ಗಿರಂತ ಅಂತ ಕೊಂಬೆಗಳೇ ತೆಗಿಬಾರ್ದು. ಯಾಕಂದ್ರೆ ಅದರಲ್ಲಿ ಇಳುವರಿ ಜಾಸ್ತಿ ಇರ್ತದೆ. ಯಾವ ಈಗ ಮೇಲೆ ಆಕಾಶಕ್ಕೆ ಮುಖ ಮಾಡ್ಕೊಂಡು ನೇರವಾಗಿ ಹೋಗಿರುತ್ತೋ ಅಂತ ಕೊಂಬೆಗಳನ್ನು ತೆಗಿಬೇಕು. ಯಾಕಂದ್ರೆ ಅದರಲ್ಲಿ ಹೆಚ್ಚಾಗಿ ಇಳುವರಿ ಬರೋದಿಲ್ಲ. ನಂತರ ಅಂತ ಒಂದು ಕೊಂಬೆಗಳನ್ನು ತೆಗೆದಾಗ ಗಾಳಿ ಮತ್ತು ಸೂರ್ಯನ ಬೆಳಕು ಸಹ ಚೆನ್ನಾಗಿ ಮರದ ಒಳಗಡೆ ಬೀಳ್ತದೆ. ಆ ಬಿದ್ದಂತ ಸೂರ್ಯನ ಕಿರಣಗಳು ಆ ಗಿಡದ ಒಂದು ಬುಡದಲ್ಲಿ ಬಡ್ಡೆಗೆ, ಹೌದು ಬಡ್ಡೆಗೆ ಅಥವಾ ಪಾತಿಗೆ ತಗಲಂಗಿರಬೇಕು. ಆ ರೀತಿ ನಾವು ಅದನ್ನ ನೋಡ್ಕೊಬೇಕು, ಮೊದಲನೇದಾಗಿ ಅವನ್ ಮಾಡಬೇಕು. ಇನ್ನೊಂದು ರೈತರು ಒಂದು ಅಂಶನ ಇಲ್ಲಿ ಗಮನಿಸಬೇಕು, ಈಗ ಮಚ್ಚು ಅಥವಾ ಕೊಡಲಿ ಇದರಿಂದ ಕಟ್ ಮಾಡಿದಾಗ ಕತ್ತರಿಸಿದಾಗ ಕೊಂಬೆಗಳು ಏನಾಗ್ತವೆ ಅಂತ ಹೇಳಿದ್ರೆ ಒಂದ್ಸಲ ಸೀಳು ತಗೋಟೆ ಒಂದು ಸೀಳುವಂತ ಸಾಧ್ಯತೆಗಳಿರ್ತವೆ. ಆ ರೀತಿ ಸೀಳಿದಾಗ ಅಂತ ಒಂದು ಕೊಂಬೆ ಮತ್ತೆ ಒಣಗುತ್ತೆ, ಅದರಿಂದ ಯಾವ್ದು ಕಾಯಿ ಬರೋದಿಲ್ಲ. ಹಾಗಾಗಿ ಆ ರೀತಿ ಆಗದಾಗ ನೋಡ್ಕೊಬೇಕು. ಅದನ್ನ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಈಗ ಗರಗಸ, ಹೌದು ಕಾರ್ಪೆಂಟರ್ ಸಾ ಅಂತ ಹೇಳ್ತೀವಿ, ಕಾರ್ಪೆಂಟರ್ ಗರಗಸ ತಗೊಂಡು ಚೂಪಾಗಿರುತ್ತೆ, ಅದರಿಂದ ಕತ್ತರಿಸಿದ್ರೆ ತುಂಬಾ ಒಳ್ಳೇದು. ಕತ್ತರಿಸಿದ ನಂತರ ಆ ಒಂದು ತುದಿಗೆ, ಕತ್ತರಿಸಿದ ಒಂದು ಕಾಂಡದ ಭಾಗದ ತುದಿಗೆ ಅಥವಾ ರೆಂಬೆ ಭಾಗದ ತುದಿಗೆ ನಾವು ಒಂದು ಔಷಧಿ ಶಿಲೀಂಧ್ರ ನಾಶಕವಾದಂತಹ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಲ್ಲ, ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಇದನ್ನ ಬ್ಲೈಟ್ ಆಕ್ಸ್ ಅಥವಾ ಬ್ಲೂ ಕಾಪರ್ ಅಂತ ದೊರೆಯುತ್ತೆ. ನಿಜ. ಅದನ್ನೊಂದು 10-15 ಗ್ರಾಮ್ ಒಂದು ಲೀಟರ್ ಹಾಕೊಂಡು ಸ್ವಲ್ಪ ಗಟ್ಟಿ ಹೇಗಾಗ್ಲಿ ಅದನ್ನ ಮೇಲೆ ಅಮ್ಲಿ ರೀತಿಯಲ್ಲಿ ಮಾಡ್ಕೊಂಡು ಪೇಸ್ಟ್ ಅಂತ ಮುಲಾಮು ಅಂತ ಹೇಳ್ತೀವಲ್ಲ ಆ ರೀತಿ ಮಾಡ್ಕೊಂಡು 25 ಗ್ರಾಮ್ ವರ್ಗ ಒಂದ್ ಲೀಟರ್ ಸೋಂದ್ರ ಲೇಪಿಸಿದ್ರೆ ಒಳ್ಳೇದು. ಸೋಂಕೆ ಅವನು ಬೇರೆ ಸೋಂಕು ತಗೊಳೋದಿಲ್ಲ ಅದಕ್ಕೆ. ಇದು ಮುಖ್ಯವಾಗಿ ಗಾಳಿ ಬೆಳಕು ಆಡೋದಕ್ಕೆ ಅನುಕೂಲ ಮಾಡ್ಕೊಡ ಹೌದು ಬಹಳ ಒಳ್ಳೇದದು. ನಂತರ ಏನಂತ ಹೇಳಿದ್ರೆ ಈಗ ನವೆಂಬರ್ ಇಂದ ಮತ್ತೆ ಫೆಬ್ರವರಿ ತಿಂಗಳಲ್ಲಿ 2-3 ಬಾರಿ ಒಂದು ಅವಶ್ಯಕ್ಕೆ ಅನುಗುಣವಾಗಿ ನಾವು ಕೀಟನಾಶಕ ಬಳಕೆಯನ್ನು ಸಹ ಮಾಡಬೇಕು. ಮೊದಲನೇ ಸಿಂಪರಣೆ ಏನಂತ ಹೇಳಿದ್ರೆ ಈಗ ಹೂ ಬಿಡೋದಕ್ಕಿಂತ ಮುಂಚೆ, ಎರಡನೇ ಸಿಂಪರಣೆ ಕಾಯಿ ಕಚ್ಚಿದ ಕೂಡಲೇ ಅಂತ ಪೀಚ್ ಆಗಿರ್ತದಲ್ಲ ನಿಂಬೆ ಗಾತ್ರದಲ್ಲಿ, ಮತ್ತೆ ಬಟಾಣಿ ಅಂದ್ರೆ ನಿಂಬೆ ಗಾತ್ರದ ಒಂದು ಹಂತವಾಗಿರುತ್ತೆ ಕಾಯಿಗಳು, ಆ ಒಂದು ಸಮಯದಲ್ಲಿ ನಾವು 2 ಬಾರಿ ಕೀಟನಾಶಕ ಅಂತ ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಕೀಟನಾಶಕ ಯಾವ್ದಂತ ಹೇಳಿದ್ರೆ ಈಗ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಔಷಧಿ ಇದೆ, ಅದನ್ನ ಈಗ ಮಾರ್ಕೆಟ್ನಲ್ಲಿ ಕಾನ್ಫಿಡರ್ ಅಂತ ದೊರೀತದೆ, ಇನ್ನು ಹಲವಾರು ಹೆಸರುಗಳಲ್ಲಿ ದೊರೀತದೆ. ಅದು ಅದಾದ್ರೆ 1 ml ಔಷಧಿ 1 ml ಅಷ್ಟು ಔಷಧಿನ 3 ml ನೀರಿನಲ್ಲಿ ಕರಗಿಸಿ ಹಾಕ್ಬೇಕು, ಅಂದ್ರೆ 0.3 ml ಔಷಧಿ 1 ಲೀಟರ್ಗೆ ಅಂತ ಹೇಳ್ತೀವಿ. ರೈತರಿಗೆ ಹೇಳೋದಾದ್ರೆ 1 ml ಔಷಧಿಯನ್ನ 3 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತೊಂದು ಔಷಧಿ ಅಂತ ಹೇಳಿದ್ರೆ ಲ್ಯಾಂಡಾ ಸೈ ಹ್ಯಾಲೋತ್ರಿನ್ ಅಂತ, ಇದು ಮಾರ್ಕೆಟ್ನಲ್ಲಿ ಕರಾಟೆ ಎಂಬ ಹೆಸರನ್ನೇ ದೊರೆಯುತ್ತೆ. ಇದಾದ್ರೆ 0.5 ml 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಿ ಹತೋಟಿ ಮಾಡಬಹುದು. ಮೂರನೇ ಸಿಂಪರಣೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇನ್ನೂ ಹುಳ ಕಾಣ್ತಾ ಇದೆ, ಕೀಟ ಕಾಣ್ತಾ ಇದೆ ಅಂದಾಗ ಅವಾಗ ನಾವು ಬೇವಿನ ಮೂಲದ ಒಂದು ಕೀಟನಾಶಕವನ್ನು ಬಳಸಬಹುದು. ಒಳ್ಳೇದು, ಕೆಲವರು ಇವತ್ತು ಸಾವಯವ ಕೃಷಿಯಲ್ಲೂ ಮಾಡ್ತಾ ಇದ್ದಾರೆ. ಹೌದು, ಅಂತರ್ಗಿದ ಅನುಕೂಲ ಆಗುತ್ತೆ. ಹೌದು, ಇದು ಬಹಳ ಅನುಕೂಲ ಆಗುತ್ತೆ. ಇದರಲ್ಲಿ ಒಂದು ಬೇವಿನ ಕಷಾಯ ಸಿಂಪರಣೆ ಮಾಡಿದ್ರು ಚೆನ್ನಾಗಿರುತ್ತೆ, ಶೇಕಡ 5 ಅಥವಾ ಈಗ ಮಾರುಕಟ್ಟೆಯಲ್ಲಿ ಏನ್ ದೊರೆಯುತ್ತೆ ರೆಡಿಮೇಡ್ ಅಂತ ಹೇಳ್ತೀವಲ್ಲ, ಸಿದ್ಧಗೊಂಡಂತಹ ಒಂದು ಕೀಟನಾಶಕ ಆದ್ರೆ ಅದು ಏನೋ 10,000 ppm ಸಾಂದ್ರತೆ ಉಳ್ಳಂತ ಒಂದು ಅಜಾಡಿರೆಕ್ಟಿನ ಬೇವಿನ ಅಂಶ ಉಳ್ಳಂತ ಒಂದು ಕೀಟನಾಶಕವನ್ನು 7 ml ಇದು ಸ್ವಲ್ಪ ಇದರಲ್ಲಿ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಳಸಬೇಕಂದ್ರೆ 7 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿ ಸಹ ಹತೋಟಿ ಮಾಡಬಹುದು. ಇವು ಮುಖ್ಯವಾಗಿ ಮಾವಿನ ಜಿಗಿಹುಳದ ನಿಯಂತ್ರಣ ಕ್ರಮಗಳು. ಹೌದು, ಇನ್ನೊಂದು ಈ ಮಾವಿನ ಕಾಂಡ ಕೊರಕ ಅಂತ ಅಂದು, ಇದು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ? ಸೊ ಮೊದಲನೇ ಅಂಶ ಇದಂತ ಹೇಳಿದ್ರೆ ಇದು ಮಾವಿನ ಗಿಡಕ್ಕೆ ತಗುಲುವ ಕೀಟಗಳಲ್ಲಿ ಅತ್ಯಂತ ಅಪಾಯಕಾರಿಯಾದಂತ ಕೀಟ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಕೀಟ ಮಾವಿನ ಮರವನ್ನು ಸಾಯಿಸೋದಿಲ್ಲ, ಆದ್ರೆ ಈ ಒಂದು ಕೀಟಕ್ಕೆ ಅದು ಮಾವಿನ ಮರವನ್ನು ಸಾಯಿಸುವಂತ ಒಂದು ಸಾಮರ್ಥ್ಯ ಹೊಂದಿದೆ ಇದು, ಹಾಗಾಗಿ ಅತ್ಯಂತ ಅಪಾಯಕಾರಿ ಕೀಟ ಅಂತ ನಾನು ಹೇಳಕ್ ಬಯಸಿದೆ. ಮತ್ತೆ ಗೋಡಂಬಿನಲ್ಲೂ ಕೂಡ ಕಂಡು ಬರುತ್ತಲ್ವ? ಗೋಡಂಬಿನಲ್ಲಿ ಸಹ ಕಂಡು ಬರುತ್ತೆ, ಆದ್ರೆ ಇದು ಬೇರೆ, ಅದು ಅಲ್ಲಿ ಬರುವಂತದ್ದು ಕಂಡ ಕೊರಕಾದ್ರೂ ಬೇರೆ ಸ್ಪೀಶೀಸ್, ಬೇರೆ ಜಾತಿ, ಬೇರೆ ಜಾತಿಯ. ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ? ಮತ್ತೆ ಇನ್ನೊಂದು ಅಂಶ ರೈತರಿಗೆ ಹೇಳೋದು ಏನಂದ ಇದ್ರಲ್ಲಿ, ಇದು ಬಾದಾಮಿ ತಳಿಗೆ ಅತಿ ಹೆಚ್ಚಾಗಿ ಕಾಡುತ್ತೆ ಇದು. ಹೌದು, ಯಾರು ರೈತರು ಬಾದಾಮಿ ಬೆಳೆದಿದ್ದಾರೋ ಅವ್ರು ಸ್ವಲ್ಪ ಎಚ್ಚರ ವಹಿಸಿ ಈ ಒಂದು ಕೀಟವನ್ನು ಗಮನಿಸಬೇಕು ಇದೆಯೋ ಇಲ್ಲ ಅಂತ, ಮತ್ತೆ ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಈಗ ತಾವು ಹಾನಿಯ ಲಕ್ಷಣಗಳನ್ನು ಕೇಳಿದ್ರೆ ಮೊದಲನೇದಾಗಿ ಏನಂತ ಹೇಳಿದ್ರೆ ಇದು ದುಂಬಿ ತನ್ನ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಸಡಿಲವಾದ ತೊಗಟೆ ಸಂದಿನಲ್ಲಿ ಇಡ್ತದೆ, ಇಟ್ಟಾಗ ಅದರ ಅಂಬೆನಲ್ಲಿ ಇರಬಹುದು ಅಥವಾ ಪ್ರಮುಖವಾದ ಕಾಂಡದಲ್ಲಾದರೂ ಇರಬಹುದು. ಮರಿಯುಳ್ಳ ರಂಧ್ರವನ್ನು ಮಾಡಿಕೊಂಡು ಕಾಂಡ ಒಳಗೆ ಪ್ರವೇಶಿಸಿ ದೊಡ್ಡ ದೊಡ್ಡ ಸುರಂಗಗಳನ್ನು ಮಾಡಿಕೊಂಡು ಒಳ ಭಾಗವನ್ನು ತಿನ್ನುತ್ತೆ. ಹಾಗಾಗಿ ಏನತ್ತೆ, ಮರಕ್ಕೆ ನೀರಾಗಲಿ ಪೋಷಕಾಂಶಗಳಾಗಿ ಸರಬರಾಜು ಸರಿಯಾಗಿ ಆಗೋದಿಲ್ಲ, ಅದು ಸ್ವಲ್ಪ ತಡೆ ಒಡ್ದಂಗೆ ಆಗ್ತದೆ, ಹಾಗಾಗಿ ಮರ ಕಾಲಕ್ರಮೇಣವಾಗಿ ಸಾಯತ್ತೆ. ಒಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ಗಮನಿಸೋದು ಯಾವ ಹಂತದಲ್ಲಿ ಅಂತ ಹೇಳಿದ್ರೆ, ರೆಂಬೆಗೆ ಹಾನಿಯಾಗಿದ್ರೆ ರೆಂಬೆ ತುದಿ ಅಥವಾ ಮೇಲ್ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಅದೇ ಕಾಂಡದಲ್ಲಿ ಏನಾದ್ರೂ ಹಾನಿ ಹೆಚ್ಚಾಗಿದ್ದಾಗ ಇಡೀ ಮರವೇ ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕಂದ್ರೆ ಕಾಂಡ ಕೊರಕ ಇರಬಹುದು ಅಥವಾ ಇತರ ಕಾರಣಗಳಿಂದ ಸಹ ಅದು ಹಳದಿ ಬಣ್ಣ ಆಗುವ ಲಕ್ಷಣಗಳು ಇರ್ತವೆ. ಹಾಗಾಗಿ ಅಂತ ಒಂದು ಸಮಯದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಸ್ವಲ್ಪ ಸೂಕ್ಷ್ಮವಾಗಿ ಕಾಂಡ ಭಾಗವನ್ನು ಗಮನಿಸಬೇಕು. ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ಕುರುಹುಗಳು ನಮಗೆ ಸಿಗ್ತವೆ. ಏನೇನು ಅಂತೇಳಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ಬುಡದಲ್ಲಿ ಬಿಳಿ ಬಣ್ಣದ ಪುಡಿ ಉದುರಿದ್ರೆ ನಾವು ಕಾಣಬಹುದು. ಮೊದಲನೇದಾಗಿ ರಂಧ್ರಗಳಲ್ಲಿ ರಂಧ್ರದಿಂದ ಕೆಳಗಡೆ ಉದುರಿರುತ್ತೆ, ಬುಡದಲ್ಲಿ ನೆಲದ ಮೇಲೆ ಕಾಣುತ್ತೆ ನಮ್ಗೆ. ಆ ಪುಡಿ ಉದುರುತ್ತಿದ್ರೆ ಇನ್ನೂ ಹುಳ ಚೆನ್ನಾಗಿ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ, ಇದೆ ತಿನ್ನುತ್ತಿದೆ ಅಂತ ಒಂದು ಸಕ್ರಿಯವಾಗಿದೆ, ಸಕ್ರಿಯವಾಗಿ ಕ್ರಿಯಾಶೀಲವಾಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ ಅಂತ ಒಂದು ರಂಧ್ರದಿಂದ ರಸಾನು ಸಹ ಉದುರಿ ಹೊರಗಡೆ ಬರುತ್ತೆ, ರಸ ಕಂದು ಬಣ್ಣದ ರಸನು ಸಹ ಹೊರಗಡೆ ಬರೋದು ನಾವು ಕಾಣಬಹುದು. ಇವು ಪ್ರಮುಖವಾದ 2 ಲಕ್ಷಣಗಳಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಹತೋಟಿಗಾಗಿ ಏನ್ ಮಾಡಬಹುದು ಅಂತ ರೈತರು? ಹತೋಟಿಗೆ ಮುಖ್ಯವಾಗಿ ಮಾಡಬೇಕಿರೋದು ಏನಂತ ಹೇಳಿದ್ರೆ, ಈಗ ಮರ ಏನಾದ್ರೂ ಒಣಗುವ ಹಂತಕ್ಕೆ ಅಥವಾ ಕೊಂಬೆ ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಅಂತ ಒಂದು ರೆಂಬೆ ಅಥವಾ ಮರವನ್ನು ಸಂಪೂರ್ಣವಾಗಿ ತೆಗೆದು ಅದನ್ನ ಸುಡಬೇಕು. ಇಲ್ಲವಾದಲ್ಲಿ ಏನಾಗುತ್ತೆ, ಒಳಗಡೆ ಇರುವಂತಹ ಮತ್ತೆ ಹುಳಗಳು ಮತ್ತೆ ಹೊರಬಂದು ಅಥವಾ ಪ್ರೌಢ ಕೀಟವಾಗಿ ಹೊರಬಂದು ಇತರೆ ಮರಗಳಿಗೆ ಸಹ ಹಾನಿ ಉಂಟು ಮಾಡ್ತವೆ. ಇದು ಮೊದಲನೇದಾಗಿ ಮಾಡಬೇಕಾದಂತ ಒಂದು ಕ್ರಮ. ಎರಡನೇದಾಗಿ ಏನಂತ ಹೇಳಿದ್ರೆ, ನಾವು ರಂಧ್ರವನ್ನು ಗುರುತಿಸಬೇಕು, ಎಲ್ಲಿ ಹಾನಿ ಉಂಟು ಮಾಡಿದ್ ಎಲ್ಲಿ ರಂಧ್ರ ಇದೆ ಅಂತ ಹೇಳಿ, ಅಂತ ಒಂದು ರಂಧ್ರದ ಒಳಗೆ ಕಬ್ಬಿಣದ ಸಲಾಕೆ ಅಥವಾ ಕಂಬಿಯನ್ನು ತೋರಿಸಿ ಆ ಒಂದು ದುಂಬಿಯ ಮರಿ ಹುಳ ಅಂತ ಏನಿರ್ತದೆ ಅದನ್ನ ಹೊರಗಡೆ ತೆಗೆದು ಸಾಯಿಸೋದು. ತೆಗಿಯಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಕಬ್ಬಿಣವನ್ನು ಏನೋ ಕಂಬಿಯನ್ನ ತಂತಿಯನ್ನ ಚುಚ್ಚಿ ಸಾಯಿಸಬಹುದು. ಚುಚ್ಚಿದಾಗ ಸ್ವಲ್ಪ ಗಾಯ ಆದ್ರೂ ಸಾಕದು ಮರಿಹುಳ ಒಳಗಡೆ ಸಾಯುತ್ತದೆ. ನಂತರ ಆ ಒಂದು ಸಂದರ್ಭ ನಾವು ಆ ಒಂದು ರಂಧ್ರವನ್ನು ಸಹ ಸ್ವಚ್ಛಗೊಳಿಸಿದಂಗಾಗುತ್ತೆ. ನಂತರ ನಾವು ಕೀಟನಾಶಕವನ್ನು ಬಳಸಿದನ್ನು ಸಾಯಿಸಬೇಕು. ಕೀಟನಾಶಕ ಅಂತ ಹೇಳಿದ್ರೆ ಈಗ ಡೈಕ್ಲೋರೋವಾಸ್ ಅಂತ ಸಾಮಾನ್ಯವಾಗಿ ಬಳಸುವಂತ ಕೀಟನಾಶಕ, ಅದು ಮಾರ್ಕೆಟ್ ಅಲ್ಲಿ ನುವಾನ್ ಎಂಬ ಹೆಸರಲ್ಲಿ ದೊರೆತಿನ ಹಲವಾರು ಹೆಸರುಗಳು ಸಹ ದೊರೆಯುತ್ತದೆ. ಅದು ಧೂಪದ ರೀತಿಯ ಕೆಲಸ ಮಾಡುತ್ತೆ. ಹೌದು, ಅದರಿಂದಾನೇ ನಾವು ಈ ಒಂದು ಕೀಟಕ್ಕೆ ಈ ಒಂದು ಔಷಧಿಯನ್ನು ಬಳಸ್ತೀವಿ. ಯಾಕಂತ ಹೇಳಿದ್ರೆ ರಂಧ್ರದ ಒಳಗೆ ಎಲ್ಲೋ ಇರುತ್ತೆ ಹುಳ, ಮರಿಹುಳ, ಅಲ್ಲಿಗೆ ನಾವು ಕೀಟನಾಶಕ ಅದಕ್ಕೆ ತಲುಪಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವು ಹೇಳಿದ ಧೂಪದ ಅಥವಾ ಫ್ಯೂಮಿಗೆಂಟ್ ಆಕ್ಷನ್ ಅಂತ ಹೇಳ್ತೀವಿ, ಆ ಒಂದು ಕ್ರಿಯೆಯಿಂದ ಅದನ್ನ ಸಾಯಿಸುತ್ತೆ. ಇದನ್ನು ಹತ್ತಿ ತಗೊಂಡು ಹತ್ತಿಗೊಂದು ಕೆಲವು ಹನಿ, 5-4 ಹನಿಯನ್ನು ಅದಕ್ಕೆ ಹಾಕಿ ಅದನ್ನು ರಂಧ್ರದೊಳಗೆ ತೋರಿಸಿ ನಂತರ ರಂಧ್ರವನ್ನು ಮುಚ್ಚಬೇಕು. ಮುಚ್ಚಲಿಕ್ಕೆ ನೀವು ಬೇಕಾದ್ರೆ ಹೊದ್ದೆ ಮಣ್ಣು ಅಥವಾ ಸಿಮೆಂಟ್ ಅನ್ನ ಬಳಸಬಹುದು. ನಾವು ಈ ರೀತಿ ಮಾಡಬಹುದು. ಬೇಕಾದ್ರೆ ನೀವು ಪಿಚಕಾರಿಯ ಸಹಾಯದಿಂದ ಅಥವಾ ಸಿರಿಂಜ್ ಅಥವಾ ಚುಚ್ಚುಮದ್ದಿನ ಸಹಾಯದಿಂದ ನಾವು ಔಷಧಿನ ಒಳಗಡೆ ಹಾಕಬಹುದು. ಈ ರೀತಿ ಮಾಡಬಹುದು. ಇನ್ನೊಂದು ಅಂಶ ಏನು ನಾನು ಹೇಳಕ್ ಬಯಸಿದ ರೈತರಿಗೆ ಅಂತ ಹೇಳಿದ್ರೆ, ಈಗ ಕೆಲವು ಮರಗಳೇನು ಸಾಯ್ತಿರ್ತವೆ, ಅದೇ ಒಂದು ತೋಟದಲ್ಲಿ ಹಲವು ಮರಗಳಿಗೆ ಹಾನಿಯಾಗುವ ಒಂದು ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತವೆ. ಹಾಗಾಗಿ ನಾವೇನಂದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಇಲ್ಲಿ ವಹಿಸಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಪೀಡನಾಶಕದ ಮಿಶ್ರಣ ಮಾಡ್ಕೊಬೇಕು. ಪೀಡನಾಶಕ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 2 ಕೀಟನಾಶಕ ಮತ್ತೆ 1 ಶಿಲೀಂಧ್ರನಾಶಕ. ಈಗ ನಾನು ಈಗಾಗಲೇ ಹೇಳಿದಾಗ ನುವಾನ್ ಅಥವಾ ಡೈಕ್ಲೋರೋವಾಸ್ ಔಷಧಿ 10 ಮಿಲಿಲೀಟರ್, ಕ್ಲೋರೋಪೈರಿಪಾಸ್ ಎಂಬ ಔಷಧಿ 10 ಮಿಲಿಲೀಟರ್, ಮತ್ತೆ ಕಾಪರ್ ಆಕ್ಸಿ ಕ್ಲೋರೈಡ್ ಪ್ಲೇಟಸ್ ಅಂತ ಈಗಾಗಲೇ ನಾನು ತಿಳಿಸಿ, ಅದನ್ನ 25 ಗ್ರಾಂ ತೆಗೆದುಕೊಂಡು 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಮತ್ತೆ ಈಗ ಕಾಂಡದ ಮೇಲೆ ಇರುವಂತಹ ಸಡಿಲವಾದ ತೊಗಟೆಯನ್ನ ತೆಗೆದು ಮರಕ್ಕೆ ಗಾಯವಾಗದಂಗೆ ತೆಗೆದು ಒಂದು ಪರಕೆಯ ಸಹಾಯದಿಂದ ಚೆನ್ನಾಗಿ ನೆನೆಯುವಂತೆ ಬಳದ್ರೆ ಆಯ್ತು. ಇದರಿಂದ ಏನಾಗುತ್ತೆ, ಹೊಸದಾಗಿರೋದು ಮೊಟ್ಟೆ ಇಟ್ಟಿದ್ದಾರೆ, ಮರಿ ಆಗೋ ಹಂತದಲ್ಲಿ ಹುಳ ಸಾಯುತ್ತದೆ, ಮತ್ತೆ ಹೊಸದಾಗಿ ಸಹ ದುಂಬಿಯಲ್ಲಿ ಮೊಟ್ಟೆ ಇಡುವುದಿಲ್ಲ. ಈ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸೋದ್ರಿಂದ ನಾವು ಈ ಒಂದು ಕೀಟವನ್ನ ಹತೋಟಿಗೆ ತರಬಹುದು. ಇನ್ನು ಮುಖ್ಯವಾಗಿ ಈ ಹಣ್ಣಿನ ಒಂದು ಹಂತದಲ್ಲಿ ಬರುವಂತದ್ದು ಅಂದ್ರೆ ಮಾವಿನ ಹಣ್ಣಿನ ನೊಣ, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರ ಮಾವಿನ ಬೆಳೆಗೆ? ಈಗ ನಾನು ಇನ್ನೊಂದು ಏನ ಹೇಳ್ತೀನಿ ಅಂದ್ರೆ, ಇಲ್ಲಿ ಇದರ ಹೆಸರು ಮಾವಿನ ಹಣ್ಣಿನ ನೊಣ ಇದ್ರು ಸಹ ಬರೀ ಹಣ್ಣಿನ ನೊಣ ಅಂತ ಕರೆಯೋದು ಸೂಕ್ತ. ಯಾಕಂತ ಹೇಳಿದ್ರೆ ಬರೀ ಮಾವಿಗಷ್ಟೇ ಸೀಮಿತವಾಗಿಲ್ಲ ಇದು, ಬೇರೆ ಬೇರೆ ಬೆಳೆಗಳಿಗೂ ಹಾನಿ ಮಾಡುತ್ತೆ. ಸುಮಾರು ಇತರೆ ಬೆಳೆಗಳಾದಂತಹ ಈಗ ಪಪ್ಪಾಯಿ ಹಣ್ಣು ಇರ್ಬೋದು, ಸೀಬೆ ಹಣ್ಣು, ದಾಳಿಂಬೆ, ಬಾಳೆ, ಕುಂಬಳ, ಹೀಗೆ ಹಲವಾರು ಜಾತಿಯ ತರಕಾರಿ ಮತ್ತು ಹಣ್ಣುಗಳಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಅದರಿಂದ ಹಣ್ಣಿನ ನೊಣ ಅಂತ ಹಣ್ಣಿನ ನೊಣ ಅಂತ ಹೇಳ್ಬೋದು ನಾವು. ಆದ್ರೆ ಮಾವಿಗೆ ಹೆಚ್ಚಾಗಿ ಬರೋದು ಮಾವಿನ ಹಣ್ಣಿನ ನೊಣ ಅಂತ ಹೇಳ್ತೀವಿ ಈಗ. ಮತ್ತೆ ಇದು ನೋಡ್ಲಿಕ್ಕೆ ಏನಂತ ಹೇಳಿದ್ರೆ, ನಮ್ಮ ಒಂದು ಮನೆಯಲ್ಲಿ ವಾಸಿಸುವಂತಹ ಹಣ್ಣಿನ ಏನೋ ನೊಣ ತರನೇ ಇರ್ತದೆ. ಆದ್ರೆ ಇದರ ಬಣ್ಣ ಇದು ಅದು ಕಪ್ಪಾಗಿದ್ರೆ ಈ ಒಂದು ಹಣ್ಣಿನ ನೊಣದ ಬಣ್ಣ ಕಂದು ಬಣ್ಣದಾಗಿರ್ತದೆ. ಮತ್ತೆ ಅದರ ಹೊಟ್ಟೆಯ ಮೇಲೆ 2 ಹಳದಿ ಮಚ್ಚೆಗಳಿರ್ತವೆ. ಅಷ್ಟೇ ವ್ಯತ್ಯಾಸ ಇದ್ರದ್ದು ಹಣ್ಣಿನ ನೊಣಕ್ಕೂ ನಮ್ಮ ಮನೆಯ ನೊಣಕ್ಕೆ ಇರುವಂತಹ ವ್ಯತ್ಯಾಸ ಇದು. ಇದು ಯಾವ ಹಂತದಲ್ಲಿ ಹಾನಿ ಮಾಡುತ್ತೆ ಅಂತಾರೆ? ಇದು ಸಾಮಾನ್ಯವಾಗಿ ಹಣ್ಣು ನಿಂಬೆ ಗಾತ್ರಕ್ಕೆ ಬಂದಾಗ ಇದರ ಒಂದು ಕಾಟ ಶುರುವಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಕೊನೆಗೊಳ್ಳಲ್ಲ, ಅದು ಪ್ರಾರಂಭ ಆಗುತ್ತೆ. ಈಗ ಇದು ತನ್ನ ಕುಂಡಿಯ ಸಹಾಯದಿಂದ, ಪ್ರೌಢ ನೊಣ ಏನಿದೆ ತನ್ನ ಕುಂಡಿಯ ಸಹಾಯದಿಂದ ಮೇಲ್ಪದರದ ಕೆಳಗೆ ತಿರುಳಲ್ಲಿ ಮೊಟ್ಟೆಗಳನ್ನು ಇಡ್ತದೆ. ಮೊಟ್ಟೆಯಿಂದ ಹೊರಬಂತ ಮರಿಹುಳು ತಿರುಳನ್ನು ತಿನ್ನಲಿಕ್ಕೆ ಪ್ರಾರಂಭಿಸುತ್ತದೆ. ಒಂದು ಹಣ್ಣಿನಲ್ಲಿ ಸುಮಾರು ನಾವು 5-10 ಹುಳುಗಳನ್ನು ಸಹ ಕಾಣಬಹುದು. ಈ ರೀತಿ ತಿನ್ನೋದ್ರಿಂದ ಹಣ್ಣುಗಳು ಕೊಳೆತು ಪಕ್ವವಾಗಕ್ಕೆ ಮೊದಲೇನೆ ಹಳದಿ ಬಣ್ಣ ತಿರುಗ್ತಾವ ಹಣ್ಣುಗಳು, ಅವು ಮತ್ತೆ ಕೆಳಗಡೆ ಉದುರಿ ಹಣ್ಣುಗಳು ಈ ರೀತಿ ನಷ್ಟ ಉಂಟಾಗುತ್ತೆ ರೈತರಿಗೆ ಹಣ್ಣು ಕೆಳಗಡೆ ಬಿದ್ದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಇದು ಒಂದು ಹಣ್ಣಿನ ಋತುದಲ್ಲಿ ಸುಮಾರು 3-4 ಜೀವನ ಚಕ್ರಗಳನ್ನ ಈ ಹಣ್ಣಿನ ನೊಣ ಪೂರೈಸೋದ್ರಿಂದ ದಿನೇ ದಿನೇ ಅಂತ ಕಾಯಿ ದಪ್ಪ ಆಗ್ತಿದ್ದಂಗೆ ಇದರ ಸಂಖ್ಯೆನು ಸಹ ವೃದ್ಧಿಗೊಳ್ಳುತ್ತದೆ. ಹಾಗಾಗಿ ಹಣ್ಣು ಪಕ್ವವಾಗುವ ಸಮಯದಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗಿ ಯಥೇಚ್ಛವಾಗಿ ಹಾನಿ ಆಗ್ತದೆ. ಇದು ರೈತರ ಮನೆಯಲ್ಲಿ ನಾವು ಹಣ್ಣು ತಂದಿಟ್ಟಿರ್ತೀವಿ, ಮೊದಲು ಸಣ್ಣ ಒಂದು ಮಚ್ಚೆ ಇರುತ್ತೆ, ಒಂದು ನಾಣ್ಯದ ಅಗಲ ಮಚ್ಚೆ ಇರುತ್ತೆ. ಹೌದು, ಆ ನಂತರ ಅದು ಕೊಳತಂಗಿ ಆಗ್ಬಿಡುತ್ತೆ ಹಣ್ಣು. ಹೌದು, ಹಣ್ಣಿನ ನೊಣದ ಹಾವಳಿ, ಹಣ್ಣಿನ ನೊಣದ ಹಾವಳಿ. ಯಾಕಂದ್ರೆ ಇನ್ನು ಮರಿ ಹುಳಿನೂ ಅದರ ಒಳಗಡೆ ತಿನ್ನುತ್ತಿರುತ್ತದೆ ತಿರುಳನ್ನ. ಹಣ್ಣು ದೊಡ್ಡದಾದಂಗೆ ಕೊಳೆಯಕ್ಕೆ ಹೆಚ್ಚಾಗ್ತದೆ, ಕೊಳೆತ ಹೆಚ್ಚಾಗಿ ಆ ರೀತಿ ಹಾವಳಿಯಿಂದನೇ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಏನಂತ ಹೇಳಿದ್ರಲ್ಲಿ, ಒಂದು ಈ ರೀತಿ ನಷ್ಟ ಆಗೋದ್ರಿಂದ ರೈತರಿಗೆ ಆಂತರಿಕ ಮಾರುಕಟ್ಟೆಯಲ್ಲಿ ಸಹ ಒಳ್ಳೆ ಬೆಲೆ ಸಿಗಲ್ಲ ಇಂತ ಹಣ್ಣುಗಳಿಗೆ. ಮತ್ತೆ ವಿದೇಶಗಳ ರಫ್ತು ಮಾಡಕ್ಕೆ ನೀವೇನಾದ್ರೂ ನೋಡೋದಾದ್ರೆ, ವಿದೇಶಗಳಲ್ಲಿ ಈ ಹಣ್ಣಿನ ಕಾಟ ಇರುವಂತಹ ಹಣ್ಣುಗಳನ್ನ ನಿಷೇಧಿಸಿದ್ದಾರೆ. ಯಾಕಂದ್ರೆ ಅವ್ರ ದೇಶಕ್ಕೆ ಇದು ಬರುವ ಸಾಧ್ಯತೆಗಳು ಇರೋದ್ರಿಂದ ಹಾಗಾಗಿ ರಫ್ತು ಮಾಡಲು ಸಹ ಸಾಧ್ಯವಾಗಲ್ಲ. ಹೀಗಾಗಿ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ಒಂದು ಹಣ್ಣು ಬಂದಾಗ ಕಷ್ಟಪಟ್ಟು ಬೆಳೆದು ಹಣ್ಣು ಕಟಾವು ಮಾಡುವಂಥದ್ದಲ್ಲಿ ಈ ಒಂದು ಹುಳ ಬಂದರೆ ರೈತರಿಗೆ ಅಪಾರ ನಷ್ಟ ಉಂಟಾಗುತ್ತೆ. ಇದು ಕೋಶಾವಸ್ಥೆಗೆ ಹೆಲ್ಲು ಹೋಗುತ್ತೆ ಅಂತ ಹೇಳಿದ್ರೆ, ಕೋಶಾವಸ್ಥೆಗೆ ಒಂದು ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ರಿ. ಇಲ್ಲಿ ಇದು ಮರಿಹುಳ ಕಾಯಿನಲ್ಲಿ ತಿಂದ್ರು ಸಹ ಕೋಶಾವಸ್ಥೆ ಇದು ಭೂಮಿನಲ್ಲಿ ಮಣ್ಣಿನಲ್ಲಿ ಹೋಗುತ್ತೆ. ಅಂದ್ರೆ ಕೊಳತು ಹಣ್ಣು ನೆಲಕ್ಕೆ ಬಿದ್ದಾಗ ನೆಲಕ್ಕೆ ಬಿದ್ದಾಗ ಅದರಿಂದ ಹೊರಬಂದು ಪ್ರೌಢಾವಸ್ಥೆ ಏನೋ ಬಲಿತಂತ ಹುಳ ಅದು ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗುತ್ತೆ. ಸುಮಾರು 7-10 ದಿವಸ ನಂತರ ಅದು ಪ್ರೌಢ ಕೀಟ ಆಗಿ ಹೊರಗಡೆ ಬಂದು ಮತ್ತೆ ಹೊಸ ಕಾಯಿಗಳಿಗೆ ಅದು ಮೊಟ್ಟೆ ನೀಡುತ್ತದೆ. ಇನ್ನು ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ರೈತ ಬಾಂಧವರು ಹೇಳ್ತೀನಿ. ಈಗ ಮೊದಲನೇದಾಗಿ ಈಗಾಗಲೇ ನಾವು ಹೇಳಿದ್ದೀವಿ, ಏನೋ ಹಣ್ಣಿನ ನೊಣ ಪಕ್ವಾಗ ಮೊದಲೇ, ಹಣ್ಣಿನ ನೊಣಕ್ಕೆ ತುತ್ತಾದಂತ ಕಾಯಿಗಳು ಪಕ್ವಾಗ ಮೊದಲೇ ನೆಲಕ್ಕೆ ಬೀಳ್ತವೆ ಅಂತ ಹೇಳಿ, ಕೋಶಾವಸ್ಥೆಯನ್ನು ಮಣ್ಣಲ್ಲಿ ಹೊಂದುತ್ತೆ ಅಂತ. ಇದಕ್ಕಿಂತ ಮೊದಲು ಒಂದು ಅಂಶ ನಾನು ಹೇಳಕ್ ಬಯಸ್ತೀನಿ ಏನಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಈಗ ಒಂದು ಈ ಹಣ್ಣಿನ ನೊಣದ ಏನು ಮರಿ ಹುಳ ಹಣ್ಣ ಒಳಗಡೆ ಇರೋದ್ರಿಂದ ಯಾವುದೇ ಕೀಟನಾಶಕ ನಾವು ಸಿಂಪಡಣೆ ಮಾಡಿದಾಗ ಅದಕ್ಕೆ ನೇರವಾಗಿ ತಗಲೋದಿಲ್ಲ, ಹಾಗಾಗಿ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಕ್ ಆಗೋದಿಲ್ಲ. ಎರಡನೇ ಅಂಶ ಅಂದ್ರೆ ಕೀಟನಾಶಕವನ್ನು ಪ್ರತಿ ಕಾಯಿಗೂ ನಾವು ತಾಗುವಂತೆ ಸಿಂಪಡಣೆ ಮಾಡೋದು ಬಹಳ ಕಷ್ಟ, ಬೆಳೆದಂತ ಮರಗಳಂತೂ ಇದು ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು. ಹಾಗೆ ಕೇವಲ ನಾವು ಕೀಟನಾಶಕವನ್ನು ಬಳಸಿ ಇದರ ಹತೋಟಿ ಮಾಡೋದು ಬಹಳ ಕಷ್ಟ. ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ, ಕೆಳಗೆ ಬಿದ್ದಂತ ಕಾಯಿಗಳನ್ನ ಹಾಗಾಗಿ ತೆಗೆದು ಅಟ್ಲೀಸ್ಟ್ ಕನಿಷ್ಠ ವಾರಕ್ಕೊಮ್ಮೆ ಅದನ್ನ ತೆಗೆದು ಅದನ್ನ ನಾವು ಭೂಮಿಯಲ್ಲಿ ಹೂತಾಕಬೇಕು. ಹಾಗೆ ಹೊರಗಡೆ ಬಿಸಾಕಿದಾಗ ಏನಾಗುತ್ತೆ, ಮತ್ತೆ ಅದು ಕೋಶಾವಸ್ಥೆಗೆ ಭೂಮಿನೊಳಗೆ ಮತ್ತೆ ಪ್ರೌಢ ನೊಣವಾಗಿ ಈಚೆ ಬರೋದ್ರಿಂದ ಸುಮಾರು 3-4 ಅಡಿ ಗುಂಡಿಯನ್ನು ತೆಗೆದು ಒಂದು ತುದಿಯಲ್ಲಿ ನಿಮ್ಮ ತೋಟದ ತುದಿಯಲ್ಲೋ ಅಥವಾ ಹೊರಗಡೆ ಅದನ್ನ ಹೂತಾಕಬೇಕು ಮೊದಲನೇದಾಗಿ. ಎರಡನೇದಾಗಿ ಏನಂತ ಹೇಳಿದ್ರೆ, ಇನ್ನೂ ಪರಿಣಾಮಕಾರಿಯಾಗಿ ಹತೋಟಿ ಮಾಡಲಿಕ್ಕೆ ಈಗ ಒಳ್ಳೆಯ ಒಂದು ಲಿಂಗಾಕರ್ಷಕ ಮೋಹಕ ಬಲೆಗಳು ಸಹ ಈಗ ದೊರೆಯುತ್ತದೆ, ಲಭ್ಯವಿದೆ ರೈತರಿಗೆ. ಇದು ಮೀಥೇಲ್ ಯೋಜನಾಲ್ ಲಿಂಗಾಕರ್ಷಕ ಮೋಹಕ ಬಲೆ ಅಂತಾನು ಸಹ ಕರೀಬಹುದು, ಯಾಕಂದ್ರೆ ಮೀಥೇಲ್ ಯೋಜನಾಲ್ ಎಂಬ ಒಂದು ಮೋಹಕವನ್ನು ಅದ್ರಲ್ಲಿ ಹಾಕಿರೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತಿದೆ. ಮತ್ತೆ ರೈತರಿಗೂ ಸಹ ಇದೇನಂತ ಹೇಳಿದ್ರೆ ಅತಿ ಏನು ಅಂತ ಹೆಚ್ಚು ಖರ್ಚು ಸಹ ಬರೋದಿಲ್ಲ ಇದನ್ನ ಬಳಸಿದ್ರೆ, ಅಂದ್ರೆ ಮರದ ಕೊಂಬೆಗಳು ಕಟ್ಟಬೇಕಿದ್ದೆ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಾನು ಬಯಸ್ತೀನಿ ರೈತರಿಗೆ. ಮೋಹಕ ಬಲೆ ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ತರ ಇರುತ್ತೆ, 1/2 ಲೀಟರ್ ಸಾಮರ್ಥ್ಯ ಒಂದು ಪ್ಲಾಸ್ಟಿಕ್ ಡಬ್ಬಿ, ಅದರ ಒಂದು ಎರಡು ತುದಿಯ ಎರಡೂ ಭಾಗಗಳಲ್ಲಿ ಎರಡು ಕಡೆನು ಒಂದು ಸಣ್ಣ ಸಣ್ಣ ರಂಧ್ರ ಇರ್ತವೆ. ಆ ರಂಧ್ರ ಏನೇ ಅಂತ ಹೇಳಿದ್ರೆ ಹುಳ ಒಳಗಡೆ ಹೋಗ್ಲಿಕ್ಕೆ, ಆಕರ್ಷಿತಗೊಂಡಂತ ನೊಣ ಒಳಗಡೆ ಹೋಗ್ಲಿಕ್ಕೆ, ಮತ್ತೆ ದಾರ ಸಹ ಅದರಲ್ಲಿ ಒಳಗಡೆ ಹೋಗಿ ಕಟ್ಟಲಿಕ್ಕೆ ಅನುಕೂಲ ಆಗೋ ರೀತಿ ಮಾಡಿರ್ತಾರೆ. ಮತ್ತೆ ಇದು ಒಳಗಡೆ ಒಂದು ತುಂಡು ನಾವು ಉಪಯೋಗಿಸ್ತೀವಿ, ತುಂಡಲ್ಲಿ ಮೋಹಕ ಇರ್ತದೆ, ಮರದ ತುಂಡು, ಚಿಕ್ಕ ತುಂಡು, ಅದು ಒಂದು 2-3 ಸೆಂಟಿಮೀಟರ್ ಒಂದು ಗಾತ್ರದ ಒಂದು ತುಂಡು, ಅದರಲ್ಲಿ ಮೋಹಕವನ್ನು ಹಾಕಿರ್ತಾರೆ. ಆದ್ರೆ ಮೋಹಕಕ್ಕೆ ಯಾವುದೇ ಕೀಟನಾಶಕ ಹಾಕಿರೋದಿಲ್ಲ ಅದರಲ್ಲಿ, ಅದು ನಾವೇನ್ ತಗೊಂಡಾಗ ಬರೀ ಮೋಹಕ ಮಾತ್ರ ಇರುತ್ತದಲ್ಲಿ ಅದರಲ್ಲಿ. ಹಾಗಾಗಿ ಆಕರ್ಷಿತಗೊಂಡಂತ ಹುಳನ್ನು ಸಾಯಿಸ್ಲಿಕ್ಕೆ ನಾವು ಮೋಹಕದ ತುಂಡಿನ ಮೇಲೆ ಸ್ವಲ್ಪ ಕೀಟನಾಶಕವನ್ನು ಬಳಸಬೇಕು. ಅದು ನುವಾನ್ ಬಳಸಿದ್ರೆ ಓಕೆ, ಇದರಲ್ಲಿ ಸಹ ಬಳಸಿದ್ರೆ ಸಾಕು, 4-5 ಹನಿಯಷ್ಟು ನುವಾನ್ ಡೈಕ್ಲೋರವಸ್ ಔಷಧಿ ಅದು ತುಂಡಿನಲ್ಲಿ ಹಾಕಿ ಅದನ್ನ ಮರಕ್ಕೆ ನೇತಾಕಬೇಕು. ನೇತಾಕೋದು ಅಂತ ಹೇಳಿದ್ರೆ 3-6 ಅಡಿ ಎತ್ತರದಲ್ಲಿ ಮರಗಳ ಕೊಂಬೆಗಳು ನೇತಾಕಬೇಕು, ಗಾಳಿಗೆ ಅಲುಗಾಡಬಾರದು, ಯಾಕಂದ್ರೆ ಆಕರ್ಷಿತಗೊಂಡಂತ ಹುಳು ಒಳಗಡೆ ಹೋಗೋಕ್ಕಾಗಲ್ಲ ಅವಾಗ. ಹೀಗೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಸಮಗ್ರ ರೀತಿಯ ಕ್ರಮಗಳನ್ನ ಈ ಹಣ್ಣಿನ ಬೆಳೆಗಳಲ್ಲಿ ಅನುಸರಿಸಿದ್ರೆ ಈ ಕೀಟಪೇಡೆಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡ್ಕೋಬಹುದು. ಹೌದು, ಯಾಕಂತ ಹೇಳಿದ್ರೆ ಈ ಹಣ್ಣಿನ ಬೆಳೆಗಳೆಲ್ಲ ಇಲ್ಲ ದ್ವೈವಾರ್ಷಿಕವಾಗಿರ್ತವೆ ಅಥವಾ ಇವೆಲ್ಲ ಬಹುವಾರ್ಷಿಕ ಬೆಳೆಗಳಾಗಿರ್ತವೆ. ಇಂಥ ಒಂದು ಇದರಲ್ಲಿ ನಾವು 1 ಅಥವಾ 2 ಸಿಂಪರಣೆ ಮಾಡಿ ಯಾವುದೇ ಒಂದು ಹತೋಟಿ ಮಾಡಲಿಕ್ಕಾಗಲ್ಲ, ಅಥವಾ ಒಂದು ಬಗೆಯ ಒಂದು ಪದ್ಧತಿಯನ್ನು ಅಳವಡಿಸಿ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಲು ಅಸಾಧ್ಯದ ಮಾತು. ಹಾಗಾಗಿ ರೈತರು ಸಮಗ್ರ ಬೆಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಾವು ಯಶಸ್ವಿಯಾಗಿ ಒಂದು ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಮತ್ತು ವರ್ಷವಿಡೀ ಇದ್ರ ಕಡೆ ನಾವು ಕ್ರಿಯಾಶೀಲರಾಗಿರಬೇಕಾಗುತ್ತೆ, ವರ್ಷವಿಡೀ ಕ್ರಿಯಾಶೀಲರಾಗಿರಬೇಕು, ಮತ್ತು ಜಾಗೃತರಾಗಿ ನಾವು ನೋಡ್ತಾ ಇರಬೇಕು ಎಲ್ಲಿ ಏನಾಗ್ತೀವಿ. ತೋಟದಲ್ಲಿ ನಾವು ಓಡಾಡಬೇಕಾದ್ರೆ ಸೂಕ್ಷ್ಮವಾಗಿ ನಾವು ಗಿಡಗಳನ್ನು ಗಮನಿಸಿ ನಾವು ಮೊದಲನೇದಾಗಿ ಕಂಡ ತಕ್ಷಣ ಕೀಟ ಯಾವಾಗ ಮೊದಲನೇದಾಗಿ ಕಂಡ ಆವಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿದ್ರೆ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಈ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಮುರಳಿ ಮೋಹನ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಹಣ್ಣಿನ ಬೆಳೆಗಳಿಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವು, ಪಪ್ಪಾಯ, ಬಾಳೆ ಹಾಗೂ ದಾಳಿಂಬೆ ಬೆಳೆಗಳಿಗೆ ಬಾಧಿಸುವ ಕೀಟಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ಡಾ ಮುರಳಿ ಮೋಹನ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಎನ್ ಗುರುಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ. ಏನ್ ಮಾಂತ್ಮಲೆಯ ಗರುವ ಶ್ರೀ ಗಣನಾಥ, ಗಜಮುಖನೆ ಗರುವ ಶ್ರೀ ಗಣನಾಥ, ಇಲಿಯ ವಾಹನವನೇ ರೀತಿ ಲೋಕ ಸಂಚರಿಪ ಗೌರಿವರ ಸುತ, ಶಿವನ ಕುಮಾರ ನಿಮಯ ಪಾದ ಪದ್ಮಗಳಿಗೆ ಶರಣು ಶರಣಯ್ಯ ಶರಣು ಶರಣಯ್ಯ ಆ ಮೊದಲೇ ನಿಮ್ಮಯ ಪಾದವ ನೆನೆದೆವು ಮತಿಗಳ ಕರಣಿ ಸುಮಾದೇವಾ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದೊಳಿರುವ ಗತಿ ಮೋಕ್ಷವ ಕೊಡು ಗುರುದೇವಾ, ಮೊದಲೇ ನಿನ್ನ ಪಾದವ ನೆನೆವೆ ಮತಿಗಳ ಕರಣಿ ಸುಮಾದೇವಾ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಗುರುದೇವಾ, ಎಲ್ಲೆಲ್ಲೂ ತಾನಿರುವಾರಂತೆ ಎಲ್ಲ ರೂಪದಲ್ಲೂ ಶಿವನಂತೆ, ಎಲ್ಲ ರೂಪದಲ್ಲೂ ಶಿವನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಎಲ್ಲರೂ ಕಣ್ಣಿಗೂ ಕಲ್ಲಂತೆ, ಮೊದಲೇ ನಿನ್ನ ಪಾದವ ನೆನೆವೆ ಮತಿಗಳ ಕರಣಿ ಸುಮಾದೇವಾ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಗುರುದೇವಾ, ಉಚ್ಚವುತಾರ ಹೆಚ್ಚಿನ ಬಿರುದು ಏಳು ಮಾಲೆ ಮಾದೇವರಿಗೆ, ಏಳು ಮಾಲೆ ಮಾದೇವರಿಗೆ, ಪಂಚು ಜಡೆ ಮಾದೇವನ ಕುದುರೆ ಮಿಂಚಿ ಮೆರೆದವೋ ಏಳು ಮಲೆಗೆ, ಗುಡುಗಿದಾರದನ ಮನೆಯೊಳಗೆ ಆ ಗುಡುಗವರೇ ಏಳು ಮಲೆಯೊಳಗೆ, ಗುಡುಗಿದರಣ್ಣ ಪಕ್ಷಿಗಳೇ ಮಾಯಿ ಕಾರಣನ ಮಾದೇವ ನಿಮ್ಮ ಮಾಯ ವ್ಯಾರಯ ಬಲ್ಲವರು, ಮಾಯ ವ್ಯಾರಯ ಬಲ್ಲವರು, ಮಾಯವನ್ನಿಡದು ಹುಲಿಗಳ ಮಾಡಿದ ಮಾಯಿ ಕಾರಣನ ಮಾದೇವ, ಮೊದಲೇ ನಿನ್ನ ಪಾದಗಳೇವೆ ಮತಿಗಳ ಕರಣಿ ಸುಮಾದೇವಾ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಗುರುದೇವಾ, ಹುಟ್ಟು ಬಂಜಗೆ ಮಕ್ಕಳ ಕೊಟ್ಟ ಉತ್ತರ ದೇಶದ ಮಾದೇವಾ, ಉತ್ತರ ದೇಶದ ಮಾದೇವಾ, ಬಾರಯ್ಯ ಬಿಲ್ಲಯ್ಯನ ಪಡದ ಮೂಡಲು ಮಲೆಯ ಮಾದೇವಾ, ಅಪ್ಪ ಮಾದೇವಾ ಎಲ್ಲರ ದೃಢ ಮನ ನೋಡಯ್ಯ, ದೃಢ ನೋಡಿ ವರವ ಕೊಡೋ ಮೂಡಲ ಮಲೆಯ ಮಾದೇವಾ, ಮೂಡಲು ಮಲೆಗೆ ಒಲದವರೇ ಗುರು ಮುನ್ನೂರು ಜಂಗಾ ಧರಸವರೇ, ಮುನ್ನೂರು ಜಂಗಾ ಧರಸವರೇ, ಆ ಮುನ್ನೂರು ಜಂಗನೆ ಧರಸವರೇ, ಏಳು ಮಾಲೆ ಮಾದೇವನ ಕಾದಕ್ಕೆ ಎತ್ತಿದರು ಮಂಗಳಾರತಿಯ, ಮನೆಯೊಳಗೆ ಆ ಗುಡುಗವರೇ ಏಳು ಮಲೆಯೊಳಗೆ, ಗುಡುಗಿದರಣ್ಣ ಪಕ್ಷಿಗಳೇರೆ ನಡೆದಾರೋ ಏಳು ಮನೆಯೊಳಗೆ, ಬಾರಿಯ ಬರ್ಗ ನೇರವರೇ ಗುರು ಬಾಮದಲ್ಲಿ ಗುಡುಗಾಡವರೇ, ಬಾಮದಲ್ಲಿ ಗುಡುಗಾಡವರೇ, ಆ ಬಂಗಾರದಂತ ಬರ್ಗನ ಮೇಲೆ ಶೃಂಗಾರವಾದರು ಮಾದೇವಾ, ಮೊದಲೇ ನಿನ್ನ ಪಾದಗಳಿರುವೆ ಮದಿಗಳ ಕರಣಿ ಸುಮಾದೇವಾ, ಆ ಮದಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಗುರುದೇವಾ, ದೇವನಟ್ಟಿಗೆ ಹೋಗವರೇ ಗುರು ಬೇಡಿದ್ದ ವರಗಳ ನೀಡವರೇ, ಬೇಡಿದ ವರಗಳ ನೀಡವರೇ, ಆರು ಮಾನ ಅಚ್ಚಳ್ಳಿಗಾಗಿ ಸುಟ್ಟು ಬೂದಿಗಳ ಮಾಡವರೇ, ಅಪ್ಪ ಮಾದೇವಾ ಎಲ್ಲಾರ ದುಡುವ ನೋಡಯ್ಯ, ಎಲ್ಲಾರ ದುಡುವ ನೋಡಯ್ಯ, ದುಡುವ ನೋಡೆ ವರವ ಕೊಡೋ ಮೂಡಲ ಮಲೆಯ ಮಾದೇವಾ, ಬಂಗಾರದಂತ ಬರ್ಗನ ಮೇಲೆ ಶೃಂಗಾರವಾದರು ಮಾದೇವಾ, ಶೃಂಗಾರವಾದರು ಮಾದೇವಾ, ಶೃಂಗಾರವಾದರು ಮಾದೇವಾ, ಏಳು ಮಾಲೆ ಕೈಲಾಸದ ಒಳಗೆ ಹೊರಗವರೇ ನನ ಮಾದೇವಾ, ಮೊದಲೇ ನಿನ್ನ ಪಾದಗಳೆನೆಲೆ ಮತಿಗಳ ಕರಣಿ ಸುಮಾದೇವಾ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಮಾದೇವಾ, ದೇವನಟ್ಟಿಗೆ ಹೋಗವರೇ ಗುರು ಬೇಡಿದ್ದ ವರಗಳ ನೀಡವರೇ, ಬೇಡಿದ ವರಗಳ ನೀಡವರೇ, ಸಕಲ ಭಾಗ್ಯವ ನೀಡಿದರಂತೆ ಮೂಡಲು ಮಲೆಯ ಮಾದೇವಾ, ಮಲೆಯ ಮಾದೇವಾ, ಮಾಯವ್ಯಾರಯ ಬಲ್ಲವರು, ಆ ಮಾಯವ್ಯಾರಯ ಬಲ್ಲವರು, ಮಾಯಾಗುಲಿಗಳು ಮಾಡಿದ ಮೂಡಲ ಮಲೆಯ ಮಾದೇವಾ, ಕಾರಯ್ಯ ಬಿಲ್ಲಯ್ಯರುಗಳು ಮಾದೇವಾ ನಿಮ್ಮ ಸೇವಕರು, ಮಾದೇವಾ ನಿಮ್ಮ ಸೇವಕರು, ಕಾಡು ಮಲ್ಲಿಗೆ ಪುಷ್ಪವ ತಂದು ಪಾದ ಪೂಜೆಗಳ ಮಾಡಿದರು, ಶಂಗೋಮೇಶ್ವರ ಮಾದೇವ, ಆ ಶಿವನು ಶಂಕರ ಮಾದೇವ, ಲಿಂಗದ ವರಗಳ ಕರುಣಿಸು ನಮಗೆ ಭಾಗ್ಯ ದರಣಿ ಮಾದೇವ, ಬಾರಿಯ ಬರ್ಗ ನೇರವರೇ ಗಲವಾನ ಸೇರವರೇ, ಗುಣಗಿದವಾನ ಸೇರವರೇ, ಬಾರಿಯ ಬರ್ಗದ ಮೇಲೆ ಸ್ವಾಮಿ ಶೃಂಗಾರವಾದರು ಮಾದೇವ, ಮತಿಗಳ ಕರಣಿ ಸುಮಾದೇವಾ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿ ಮೋಕ್ಷ ಕೊಡು ಗುರುದೇವಾ, ಏಳುಮಲೆ ಎಂಬುದು ಕೈಲಾಸ ಜಗತ್ತು ಗುರುವೇ ಮಾದೇವಾ, ಜಗತ್ತು ಗುರುವೇ ಮಾದೇವಾ, ಸ್ವಾಮಿಗೆ ಬಲಗಡೆ ನಿಲ್ಲಿಸಿದರಂತೆ ಆಲಂಬಾಡಿಯ ಬಸವೇಶ. ಹಿರಿಯಪ್ಪ ಮಾದೇವ ನೀ ಎಲ್ಲರ ದೃಢವ ನೋಡಯ್ಯ, ಆ ಎಲ್ಲರ ದೃಢಗಳ ನೋಡಯ್ಯ, ದೃಢವ ನೋಡಿ ವರವನ ಕೊಡು ಮೂಡಲ ಮಲೆಯ ಮಾದೇವ. ಹುಟ್ಟು ಕಲ್ಲ ಉಲಿ ಮಾಡವರೇ ಗುರು ಮೆಟ್ಟಿದ ಗಾಳಿಯ ತೆಗಳವರೇ, ಹುಟ್ಟು ಪಂಜೆಗೆ ಪುತ್ರರ ಕೊಟ್ಟರು ಉತ್ತರ ದೇಶದ ಮಾದೇವ. ಹುಟ್ಟುವಾಗಲೇ ಲಿಂಗಗಳು ಪುಣ್ಯ ಪರಿಗರಿಸಲು ಮೂಡಲ ಮಲೆಯ ಮಾದೇವ. ಏಳುಮಲೆಯಲ್ಲಿ ಹೊರದವರೇ ಗುರು ಮುನ್ನೂರು ಜಂಗನೆ ಧರಿಸವರೇ, ಮುನ್ನೂರು ಜಂಗೋ ಧರಿಸವರೇ, ಭಾರಿಯ ಕಂಸಾಳೆ ಬಲದಲ್ಲಿ ಇಳಿದು ಮೂಡಲು ಮಲೆಯ ಮಾದೇವ. ಕಾರಯ್ಯ ಬಿಲ್ಲಯ್ಯ ದೇವರಿಗೆ, ಕಾರಯ್ಯ ಬಿಲ್ಲಯ್ಯರಿಗೆ, ಹಾಡೋ ಮಲ್ಲಿಗೆ ಪುಷ್ಪ ತಂದೆ ಪಾದ ಪೂಜೆ ಮಾಡವರೇ. ಅರಳೆಂಬುದೇ ಕೈಲಾಸ, ಗುರುವೆಂಬುದೇ ಮಾದೇಶ, ಗುರು ಎಂಬುದು ಮಾದೇಶ, ಅರಗುರು ಸೇರಿದ ನನ್ನ ಸ್ವಾಮಿ ಮೂಡಲು ಮಲೆಯ ಮಾದೇಶ. ಶಿವನುಡಿಯ ಎತ್ತಿದೆವೋ ನಮ್ಮ ಶಿವನುಡಿಯ, ಪರವರಿಗೆ ಒಂದು ಕೊಟ್ಟ ರೋಗವ ಕೊಟ್ಟವನೇ. ಬಲ್ಲಿದಿಯಪ್ಪ ಮಾದೇವ ನೀನೆಲ್ಲರ ದೃಢಮನ ನೋಡಯ್ಯ, ಎಲ್ಲರ ದೃಢಮನ ನೋಡಯ್ಯ, ಭಕ್ತರಿಗೊಂದು ರಕ್ಷಣೆ ನೀಡೋ ಮಾಯಿ ಕಾರಣನ ಮಾದೇವ. ನಿನ್ನ ಪಾದಗಳಿವೆ ಮತಿಗಳ ಕರುಣಿಸು ಮಾದೇವ, ಮತಿಗಳ ಕರುಣಿಸು ಮಾದೇವ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿಮೋಕ್ಷ ಕೊಡು ಗುರುದೇವ. ಸರಗುರು ರಾಜ್ಯಕ್ಕೆ ಒಲದವರೇ ಶರಣರ ತಾನು ಪಡೆದವರೇ, ಶರಣರ ತಾನು ಪಡೆದವರೇ, ಆರು ಮಾನ ಚಳ್ಳಲಿ ನೀಡಿದ ಮೂಡಲು ಮಲೆಯ ಮಾದೇವ. ಕೈಲಾಸ ಜಗತ್ತು ಗುರುವಿನ ಮೇಲೆ, ಜಗತ್ತು ಗುರುವೇ ಮಾದೇಶ, ಪಡದ ಮೂಡಲ ಮಲೆಯ ಮಾದೇವ. ಏಳುಮಲೆ ಎಂಬುದು ಎಂಬತ್ತು ಯೋಜನ ಯಗಯ್ಯ ಬರುವ ಏಳುಮಲೆಗೆ, ಬರುವ ಏಳುಮಲೆಗೆ, ಪಾಪ ಬಂದರೆ ಪರಿಹಾರ ಮಾಡೋ ಮೂಡಲು ಮಲೆಯ ಮಾದೇವ. ಆ ದುಂಡೆಯನ ದೃಢಮನ ನೋಡವರೇ, ಎಲ್ಲಿದೆಯಪ್ಪ ಮಾದೇವ ನೀನು ಎಲ್ಲರ ಬಂದು ನೋಡಯ್ಯ, ಎಲ್ಲರ ಬಂದು ನೋಡಯ್ಯ, ಭಕ್ತರಿಗೆಲ್ಲ ರಕ್ಷಣೆ ನೀಡಿದ ಮೂಡಲು ಮಲೆಯ ಮಾದೇವ. ನಿನ್ನ ಪಾದಗಳಿವೆ ಮತಿಗಳ ಕರುಣಿಸು ಮಾದೇವ, ಮತಿಗಳ ಕರುಣಿಸು ಮಾದೇವ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿಮೋಕ್ಷ ಕೊಡು ಗುರುದೇವ. ಉತ್ತರ ದೇಶದಲ್ಲಿ ಹುಟ್ಟವರೇ ಗುರು ದಕ್ಷಿಣಕ್ಕೆ ದಯ ಮಾಡವರೇ, ದಕ್ಷಿಣಕ್ಕೆ ದಯ ಮಾಡವರೇ, ಏಳು ಬಾಯಿವನ್ನುತ್ತದ ಒಳಗೆ ಒಡೆದು ಮೂಡಿದರು ಮಾದೇವ. ನಿನ್ನ ಪಾದಗಳಿವೆ ಮತಿಗಳ ಕರುಣಿಸು ಮಾದೇವ, ಮತಿಗಳ ಕರುಣಿಸು ಮಾದೇವ, ಹೆಚ್ಚಿನ ಹೃದಯ ಕಮಲದಲ್ಲಿರುವ ಗತಿಮೋಕ್ಷ ಕೊಡು ಗುರುದೇವ. ಕಾಣುಬಾರದ ಕಾನಿಯ ಒಳಗೆ ಕಾಡು ಕೋಳಿಯ ಮಲೆಯೊಳಗೆ, ಕಾಡು ಕೋಳಿಯ ಮಲೆಯೊಳಗೆ, ಏಳು ಬಾಯಿ ಒನ್ನುತ್ತದ ಒಳಗೆ ಒಡೆದು ಮೂಡಿದರು ಮಾದೇವ. ಭಕ್ತರ ದೃಢಮನ ನೋಡಯ್ಯ, ಚಳ್ಳಿಗಾಗಿ ಬೇಡಿ ನಿಂತರು ಮಾದೇವ, ಬೇಡಿ ನಿಂತರು ಮಾದೇವ, ಕಾದು ನಿಂತರು ಮಾದೇವ, ಕಾದು ನಿಂತರು ಕಾಣದ ಫಲವ ಮತ್ತೊಂದು ನುಡಿಯ ಮಾಡಿದರು. ಮಹಿಮಾಲಿಂಗದ ರೂಪ ಶಿಂಗೋಮೇಶ್ವರ ಮಾದೇವ, ಆ ಶಿವನು ಶಂಕರ ಮಾದೇವ, ಲಿಂಗದ ಭಾಗ್ಯ ಕರುಣಿಸು ನಮಗೆ ಭಾಗ್ಯ ದರುಣಿ ಮಾದೇವ. ಹುಲಿಯ ಚರ್ಮ ಹುಟ್ಟವರೇ ಗುರು.